ಆದರೆ ಹಸಿರು ಮನೆಯಲ್ಲಿ ಒಂದು 38, ಯಾಕಂದ್ರೆ ನಾವು ಹ್ಯುಮಿಡಿಟಿ ಸಾಂದ್ರತೆ ನಾವು ಜಾಸ್ತಿ ಮಾಡೋದ್ರಿಂದ ಒಂದು 38 ವರೆಗೂ ಕೂಡ ಬಂದರೂ ಬೆಳೆಯಬಹುದು, ಇದರಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಈಗ ತಳಿಗಳು ವಿಚಾರಕ್ಕೆ ಬಂದಾಗ ಇದರಲ್ಲಿ ಸಾಕಷ್ಟು ತಳಿಗಳು ಈ ಬೇರೆ ಬೇರೆ ಕಂಪನಿಗಳವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ನಮ್ಮ ದೇಶದ ಹೂವಲ್ಲ, ಇದು ಬೇರೆ ದೇಶದಿಂದ ಬಂದಿರುವಂತ ಹೂವು. ಅದರಿಂದ ಈ ಕೆಎಫ್ ಬಯೋಟೆಕ್ ಅಂತ ಇದೆ ಪೂನಾದು, ಆಮೇಲೆ ಫ್ಲೋರೆನ್ಸ್ ಫ್ಲೋರಾ, ಸ್ಪಿಕ್, ಶೀಲ್ ಬಯೋಟೆಕ್, ಇವರೆಲ್ಲ ಕೂಡ ಬೇರೆ ದೇಶದಿಂದ ಆಮದು ಮಾಡ್ಕೊಂತಾರೆ ಈ ತಳಿಗಳನ್ನ. ಆ ತಳಿಗಳನ್ನ ಆಮದು ಮಾಡಿಕೊಂಡು ನೀವು ಒಂದು ಗಿಡಕ್ಕೆ 35-40 ರೂಪಾಯಿ ಅವರು ಒಂದು ಚಾರ್ಜ್ ಮಾಡ್ತಾರೆ. ನಿಮಗೆ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನೀವು ಇದನ್ನ ಬೆಳಿಬೇಕು ಅಂತಂದ್ರೆ ಗಿಡಗಳಿಗೆ ನೀವು 10-20 ಲಕ್ಷ ಖರ್ಚು ಮಾಡಬೇಕಾಗ್ತದೆ. ಅದರಿಂದ ನಮ್ಮ ಭಾರತೀಯ ಸಂಶೋಧನಾ ತೋಟಗಾರಿಕೆ ಸಂಸ್ಥೆಯವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು 10 ವರ್ಷದಿಂದ ಕೆಲಸ ಮಾಡಿದೀವಿ. ಇದರಲ್ಲಿ ಈಗ ನಾವು 4 ವೆರೈಟಿ ಅಂದ್ರೆ ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ಅರ್ಕ ಅಶ್ವ, ಅರ್ಕ ನೇಸರ, ಮತ್ತೆ ಅರ್ಕ ಪಿಂಕ್ ಅಂತ, ಅರ್ಕ ವೈಟ್ ಅಂತ ಬೇರೆ ಬೇರೆ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ವಿ. ಏಕೆ ಇದು ಬೇರೆ ಬೇರೆ ತಳಿ ಅಂತಂದ್ರೆ, ಜರ್ಬರ ಕೂಡ ನೀವು ಯಾವಾಗಲೇ ಜರ್ಬರ ಒಂದು ಒಂದು ಹೆಕ್ಟೇರ್ ಪ್ರದೇಶದಲ್ಲ ಇಲ್ಲ ಒಂದು ಎಕರೆ ಪ್ರದೇಶದಲ್ಲ ಬೆಳಿಬೇಕಂತಂದ್ರೆ ಒಂದೇ ತಳಿ ಬೆಳೆದಾಗ ನಿಮಗೆ ಮಾರುಕಟ್ಟೆ ಅಷ್ಟು ಚೆನ್ನಾಗಿರೋದಿಲ್ಲ. ಯಾವಾಗಲೂ ಅಷ್ಟೇ ಮಾರುಕಟ್ಟೆಗೆ ನೀವು ಹೋಗ್ಬೇಕಂತಂದ್ರೆ 6-7 ತಳಿಗಳು ಬೇರೆ ಬೇರೆ ಕಲರ್ ತಳಿಗಳು ಏನಿರುತ್ತೆ ಅದು ಬೆಳೆದು ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಲರ್ ತಳಿಗಳನ್ನ ಕೇಳ್ತಾರೆ. ಈ ಕೇರಳದಲ್ಲಿ ವೈಟ್ ಜಾಸ್ತಿ ಹೋಗುತ್ತೆ, ಹೈದರಾಬಾದ್ ಹೋದಾಗ ಸ್ವಲ್ಪ ಕೆಂಪದ ಜಾಸ್ತಿ ಹೋಗ್ತದೆ, ಆಮೇಲೆ ಇದರಲ್ಲಿ ಕೆಲವೊಂದು ಬ್ಲಾಕ್ ಹಾರ್ಟ್ ಅಂತ ಅಂದ್ರೆ ಇಲ್ಲಿ ಕಪ್ಪದ ಒಂದು ಒಳಗಡೆ ಒಂದು ಡಿಸ್ಕ್ ಕಪ್ಪು ಚುಕ್ಕೆ ಇರುತ್ತೆ, ಆ ಥರದ್ದು ಕೇಳ್ತಾರೆ ಕೆಲವರು. ಇದೆಲ್ಲ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಈಗ ನಾವು ಅರ್ಕ ಅಶ್ವ ಅಂತ ಅಂತಂದ್ರೆ ಇದು ಒಂದು ಪಿಂಕ್ ಕಲರ್ ಇದೆ, ಆಮೇಲೆ ಅರ್ಕ ನೇಸರ ಅಂತಂದ್ರೆ ಇದು ಒಂದು ರೆಡ್ ಇದ್ದು ಒಳಗಡೆ ನಾನಾಗಲೇ ಹೇಳಿದಂಗೆ ಕಪ್ಪದು ಒಂದು ಚುಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದು ಈಗ ರೀಸೆಂಟ್ ಆಗಿ ಅರ್ಕ ಪಿಂಕ್ ಮತ್ತೆ ವೈಟ್ ಅಂತ ರಿಲೀಸ್ ಮಾಡಿದ್ವಿ. ವೈಟ್ಗೆ ತುಂಬಾ ಬೇಡಿಕೆ ಇದೆ. ಎರಡು ತಳಿಗಳನ್ನ ನಾವು ಬೇರೆ ಬಿಗರ್ ಶೀತಲ್ ಅಂತ ಆ ಕಂಪನಿಗಳಿಗೆ ಕೊಟ್ಟಿದೀವಿ, ಅವರು ಕೂಡ ಮಾರಿ 20 ರೂಪಾಯಿ ಮಾಡ್ತಾ ಇದಾರೆ. ಈಗ ನಮಗೆ ನೀವು ಒಂದು 3 ತಿಂಗಳು ಮೊದಲೇ ಹೇಳಿದ್ರೆ, ಆದ್ರೆ 3-4 ತಿಂಗಳು ಮೊದಲೇ ಹೇಳಬೇಕು ನಮ್ಗೆ ಎಷ್ಟು ಗಿಡ ಬೇಕು ಅಂತ ಮಾಡಿದ್ದೆ, ಆದ್ರೆ ನಾವು ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆಯಲ್ಲಿ 15 ರೂಪಾಯಿಗೆ ಒಂದು ಗಿಡ ತರ ನಾವು ಅಂಗಾಂಶ ಕೃಷಿಯಿಂದ ಮಾಡಿದಂತ ಒಂದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ನಾವು ಕೊಡ್ತೀವಿ. ಈಗ ಇದರದ್ದು ವಿಶೇಷತೆ ಅಂತ ಏನಿಲ್ಲ, ಇದರದ್ದು ವಿಶೇಷತೆ ಅಂತ ಏನು ನಾನು ಜಾಸ್ತಿ ಹೇಳಕ್ ಬಯಸೋದಿಲ್ಲ. ನಮ್ಮ ವೆರೈಟಿ ಏನಿದೆ, ನಮ್ಮ ತಳಿಗಳೇನಿದೆ, ಯಾಕಂದ್ರೆ ನಮ್ಮ ತಳಿಗಳು ಕೂಡ ಬೇರೆ ಈಗ ಆಮದು ಮಾಡಿಕೊಂಡ ಅಂತ ತಳಿಗಳು ತಗೊಂಡಾಗ ಅದೇ ತರ ನಮ್ಮ ತಳಿಗಳು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಆದ್ರೆ ಒಂದೇ ಒಂದು ಅಂತಂದ್ರೆ ನಮ್ಮ ತಳಿಗಳದು ಒಂದು ಗಿಡಕ್ಕೆ 15 ರೂಪಾಯಿ, ಅಂದ್ರೆ ನೀವು 19 ಲಕ್ಷ ಖರ್ಚು ಮಾಡಿದ್ರೆ ನೀವು 7-8 ಲಕ್ಷ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಖರ್ಚು ಮಾಡಿದ್ರೆ ನಿಮ್ಗೆ ಗಿಡಗಳು ಬರುತ್ತೆ, ಅಷ್ಟೇ ಗಿಡಗಳು ಬರುತ್ತೆ. ಅದೊಂದು ವಿಶೇಷತೆ. ಬೇರೆ ಎಲ್ಲಾದ್ರಲ್ಲೂ ನಮ್ಮ ಆಮದು ಮಾಡಿಕೊಳ್ಳುವಂತ ಒಂದು ತಳಿಗಳೇನಿದೆ ಅದೇ ರೀತಿ ಅವ್ರದ್ದು ನಮ್ದು ಒಂದು ಗಿಡಕ್ಕೆ 36-40 ಹೂಗಳು ಬಿಡುತ್ತೆ. ಆಮೇಲೆ ಕಾಂಡ ಅಂತ ಏನಿದೆ 60-65 ಸೆಂಟಿಮೀಟರ್ ಇದೆ. ಫ್ಲವರ್ ಡಯಾಮೀಟರ್ ಅಂತ ಹೇಳ್ತೀವಿ, ಅದರಿಂದ ಅದನ್ನು ಕೂಡ 12-13 ಸೆಂಟಿಮೀಟರ್ ಫ್ಲವರ್ ಡಯಾಮೀಟರ್ ಇರುತ್ತೆ. ಆಮೇಲೆ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ, ಅಂದ್ರೆ ಹೂ ಕಾಂಡದಲ್ಲಿ ಎಷ್ಟು ದಿನ ಇರುತ್ತೆ ಅಂತ, ಅದು ಕೂಡ 5-6 ದಿವಸ. ಅಂದ್ರೆ ಆಮದು ಮಾಡಿಕೊಂಡಿರುವಂತ ಎಲ್ಲಾ ತಳಿಗಳಲ್ಲೂ ಈ ವಿಶೇಷತೆ ಇದೆ. ಅದೇ ವಿಶೇಷತೆ ನಮ್ಮ ತಳಿಗಳಲ್ಲಿ ಕೂಡ ಇದೆ. ಒಂದೇ ಒಂದು ಅಂತಂದ್ರೆ ನಮ್ಮ ತಳಿಗಳು ಗಿಡದ ಒಂದು ಬೆಲೆ ತುಂಬಾ ಕಡಿಮೆ ಇರೋದ್ರಿಂದ ನಾವು ನಮ್ಮ ರೈತರಿಗೆ ಇದು ಬಹಳಷ್ಟು ಯೂಸ್ ಮಾಡ್ಕೋಬಹುದು. ಇನ್ನು ಹಸಿರು ಮನೆ ಕಟ್ಕೋಬೇಕು ಅಂತ ನಿಮ್ಗೆಲ್ಲ ಗೊತ್ತಿರಬಹುದು, ನ್ಯಾಷನಲ್ ಅಗ್ರಿಕಲ್ಚರ್ ಮಿಷನ್ ಆಗಿ ಇಲ್ಲ ನಮ್ಮ ಸ್ಟೇಟ್ ಗವರ್ಮೆಂಟ್ ಮಿಷನ್, ಇದರಲ್ಲಿ ಸಾಕಷ್ಟು ಈಗ ಹಸಿರು ಮನೆಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆದ್ರೆ ಜರ್ಬರಗೂ ಕೂಡ ಸಾಕಷ್ಟು ಹಸಿರು ಮನೆಯಲ್ಲಿ ಬೆಳೀತಾ ಇದ್ದಾರೆ. ನೀವು ಜರ್ಬರ ಇದ್ರು ಒಂದು ಪಾಲಿ ಹೌಸ್ ಮಾಡ್ಬೇಕಂತಂದ್ರೆ 5-6.5 ಮೀಟರ್ ಹೈಟ್ ಇರಬೇಕು. ಯಾಕಂದ್ರೆ ಹೈಟ್ ಜಾಸ್ತಿ ಇದ್ದಷ್ಟೇ ನಿಮ್ಗೆ ಟೆಂಪರೇಚರ್ ತುಂಬಾ ಒಳಗಡೆ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಾಂತಂದ್ರೆ ನೀವು ಹೈಟ್ ಕಡಿಮೆ ಮಾಡಿಕೊಂಡಾಗ ಸ್ವಲ್ಪ ಟೆಂಪರೇಚರ್ ಅಂದ್ರೆ ನಿಮ್ಗೆ ಒಂದು ಉಷ್ಣತೆ ಜಾಸ್ತಿ ಆಗ್ಬಿಡುತ್ತೆ, ಅದರಿಂದ ಗಿಡಗಳು ಸಾಯೋ ಒಂದು ಪರಿಸ್ಥಿತಿ ಬರಬಹುದು. ಅಂದ್ರೆ ಸ್ವಲ್ಪ ಎತ್ತರ ಇದ್ರೆ ಅಂದ್ರೆ 6 ಮೀಟರ್ ಅಂತಂದ್ರೆ ನಾವ್ ಹೇಳೋದು 12-18 ಅಡಿ ಇದ್ರೆ ಬಹಳ ಒಳ್ಳೇದು, ಎತ್ತರ ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೇದು. ಮೇಲೆ ಒಂದು 200 µm ಯುವಿ ಪರದೆ ಅಂತ ಏನ್ ಬರುತ್ತೆ ಅದನ್ನ ಶೀಟ್ ಹಾಕೋಬೇಕು. ಆಮೇಲೆ ಈಗ ಸೈಡ್ ಅಲ್ಲಿ ಪರದೆ ಮತ್ತು ಬದೆ ಗೋಡೆಗಳಂತ ಹೇಳ್ತೀವಿ, ನೆರಳು ಪರದೆ. ಮೊದ್ಲು ಏನ್ ಮಾಡ್ತಾ ಇದ್ವಿ, ಒಂದು ನಾವು ಇನ್ಸೆಕ್ಟ್ ಮೆಶ್ ಅಂತ ಪ್ರೂಫ್ ಹಾಕ್ತಾ ಇದ್ವಿ, ಇನ್ಸೆಕ್ಟ್ ಮೆಶ್ ಅಂದ್ರೆ 60-40 ಅಂತ ಹೇಳ್ತಾರೆ ಇನ್ಸೆಕ್ಟ್ ಪ್ರೂಫ್ ನೆಟ್. ಅದು ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂತಂದ್ರೆ ಆ ನೆಟ್ ಹಾಕಿದಾಗ ನಮ್ಗೆ ಈ ಉಷ್ಣತೆ ಜಾಸ್ತಿ ಆಗ್ತಾ ಇದೆ ಈ ಪಾಲಿ ಹೌಸ್ಗಳಲ್ಲಿ. ಅದರಿಂದ ನಾವು ಈಗ ಏನ್ ಹೇಳ್ತಾ ಇದೀವಿ ಅಂತಂದ್ರೆ 35% ಇಂದ 40% ಈ ನೆರಳು ಪರದೆ ಏನಿದೆ ಅದನ್ನ ಸೈಡ್ಗೆ ಹಾಕೊಂಡ್ರೆ ನಿಮ್ಗೆ ಗಾಳಿ ಚೆನ್ನಾಗಿ ಆಡುತ್ತೆ, ಮತ್ತೆ ಆ ಗಾಳಿ ಚೆನ್ನಾಗಿ ಆಡೋದ್ರಿಂದ ನಿಮ್ಗೆ ಕೀಟಬಾಧೆಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಇನ್ನ ಒಂದು ತಪ್ಪು ಮಾಡೋದು ನಮ್ಮ ರೈತರು ಏನಂತಂದ್ರೆ, ಒಂದು ಪಾಲಿ ಹೌಸ್ ಪಕ್ಕ ಇನ್ನೊಂದು ಪಾಲಿ ಹೌಸ್ ಹಾಕೊಂಡ್ಬಿಡ್ತಾರೆ. ಅವಾಗ ಏನಾಗ್ತದೆ, ಅಲ್ಲಿ ಪಾಲಿ ಹೌಸ್ ಗಳಿಗೆ ತುಂಬಾ ಕೀಟಬಾಧೆ ಜಾಸ್ತಿ ಆಗ್ತದೆ. ಅದಕ್ಕೆ ಯಾವಾಗ್ಲೂ ಅಷ್ಟೇ, ಒಂದು ಪಾಲಿ ಹೌಸ್ ಇಂದ ಇನ್ನೊಂದು ಪಾಲಿ ಹೌಸ್ ಗೆ ಕನಿಷ್ಠ ಒಂದು 4 ಮೀಟರ್ ಆದ್ರೂ ನೀವು ಒಂದು ಜಾಗ ಬಿಡಬೇಕು, ಇಲ್ಲಾಂತಂದ್ರೆ ನಿಮ್ಗೆ ಗಾಳಿ ಆಡೋದಿಲ್ಲ. ಗಾಳಿ ಯಾವಾಗ ಆಡೋದಿಲ್ವಾ, ಎಸ್ಪೆಷಲಿ ಬಿಳಿ ನೊಣ ಅಂತ ವೈಟ್ ಫ್ಲೈ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಗಾಳಿ ಕಡಿಮೆ ಆಗಿದ ತಕ್ಷಣ ಅದು ತುಂಬಾ ಚೆನ್ನಾಗಿ ಮೊಟ್ಟೆ ಇಡುತ್ತೆ, ಅಥವಾ ಮೊಟ್ಟೆ ಇಡುತ್ತೆ ತುಂಬಾ ಜಾಸ್ತಿ ಬಂದ್ಬಿಡುತ್ತೆ, ನಿಮ್ಗೆ ಗರ್ಭರ ಬೆಳೆಯಕ್ಕೆ ಸಾಧ್ಯತೆನೆ ಆಗಲ್ಲ, ಆ ತರ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮಣ್ಣು ತಗೊಂಡಾಗ ಇದಕ್ಕೆ ಈ ಯಾವಾಗ್ಲೂ ಅಷ್ಟೇ, ಇದಕ್ಕೂ ಕೂಡ ತುಂಬಾ ತೇವಾಂಶ ಕಡಿಮೆ ಇರಬೇಕು. ಯಾಕಂದ್ರೆ ಜರ್ಬರ ಕೂಡ ಈ ರೈಸೋಮ್ ಡಾಟ್ ಅಂತ ನಾವು ಹೇಳ್ತೀವಿ, ಡಾಟ್ ಅಂತ ಅಂದ್ಬಿಟ್ಟು ಪೈಕಾಸ್ಟ್ರ ಡಾಟ್ ಅಂತ, ಸಿಜೇರಿಯಂ ಡಾಟ್, ರೈಸಕ್ಟನಿಯ ಡಾಟ್, ಎಲ್ಲಾ ಅಂತ ಒಂದು ಕೊಳೆಯುವಂತದ್ದು, ಕಾಂಡ ಕೊಳೆಯುವಂತದ್ದು, ಬೇರೆ ಕೊಳೆಯುವಂತದ್ದು ಇದರಲ್ಲಿ ವಿಶೇಷವಾಗಿ ಬರುತ್ತೆ ಈ ಜರ್ಬರದಲ್ಲಿ. ಅದರಿಂದ ಯಾವಾಗ್ಲೂ ಅಷ್ಟೇ ಮರಳು ಮಿಶ್ರಿತ ಮಣ್ಣು, ಉತ್ತಮ ಒಂದು ಕೆಂಪು ಮಣ್ಣು ನೀರು ಚೆನ್ನಾಗಿ ಬರ್ತಾ ಇರಬೇಕು. ನೀವು ಎತ್ತರದ ಮನೆ ಮಾಡ್ಕೋಬೇಕು. ಇಲ್ಲಿ ಎತ್ತರದ ಮನೆ ಅಂತಂದಾಗ ನಾನು ಸಾಕಷ್ಟು ಪಾಲಿ ಹೌಸ್ಗಳನ್ನ ನೋಡಿದೀನಿ, ಅವರು ಎತ್ತರದ ಮನೆ ಅಂತಂದ್ರೆ 3 ಅಡಿ ಕೂಡ ಎತ್ತರ ಮಾಡಿದ್ದಾರೆ, 3 ಅಡಿ 4 ಅಡಿ ಎತ್ತರ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಎಷ್ಟು ಎತ್ತರ ಮಾಡಿದ್ರೆ ಅಷ್ಟು ಒಳ್ಳೇದು. ಯಾಕೆ ಅಂತಂತ ಹೇಳ್ತೀನಿ, ಇದು ಒಂದು ಒಂದು ಅಂತಂದ್ರೆ ಎತ್ತರದ ಮನೆ ಮಾಡಿದಾಗ ನಿಮಗೆ ವಿಶೇಷವಾಗಿ ಜರ್ಬರಗೆ ಸಾಕಷ್ಟು ನಾವು ಗೊಬ್ಬರಗಳು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಜರ್ಬರ ತುಂಬಾ ಎಲೆ ಜಾಸ್ತಿ ಬರ್ತದೆ, ಹೂ ಜಾಸ್ತಿ ಬರ್ತದೆ, ಅದರಿಂದ ನೀವು ವಾರಕ್ಕೆ 2-3 ಸಲ ನೀವು ಕಂಟಿನ್ಯೂಸ್ ಆಗಿ ನೀವು ಗೊಬ್ಬರ ಕೊಡ್ಬೇಕಾಗ್ತಾ ಇರ್ತದೆ. ಆ ಗೊಬ್ಬರ ಯಾವಾಗ ನಾವು ಕೊಡ್ತೀವೋ ಅದರಲ್ಲಿ ಇಸಿ ಅಂತ ಹೇಳ್ತೀವಿ, ರೆಫ್ಲೆಕ್ಟಿವ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ಅದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಕೊಟ್ಟಿದ ಗೊಬ್ಬರ ಎಲ್ಲ 100ಕ್ಕೆ 100 ಏರ್ಕೊಳ್ಳೋದಿಲ್ಲ, ಒಂದು ನಾವು ಕೊಟ್ಟಿದ್ರಲ್ಲಿ ಒಂದು 40% 30% ಗೊಬ್ಬರ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಆ ಗೊಬ್ಬರ ಅಲ್ಲೇ ಉಳ್ಕೊಂಡಾಗ ನಿಮ್ಗೆ ಏನಾಗ್ತದೆ, ಆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ, ಗಿಡ ಸಹ ಎಷ್ಟು ಹಾಕೊಳ್ಳುತ್ತೆ. ಈ ನಿಮ್ಗೆ ಎತ್ತರದ ಮನೆ ಮಾಡಿದಾಗ ಒಂದು ಅಡ್ವಾಂಟೇಜ್ ಅಂತಂದ್ರೆ, ಜಾಸ್ತಿ ಯಾವುದು ಗೊಬ್ಬರ ಆಗಿರುತ್ತೆ ಅದೆಲ್ಲಾನು ಸೈಡ್ ಅಲ್ಲಿ ಅದು ಆಚೆ ಬಂದ್ಬಿಡುತ್ತೆ. ಅದರಿಂದ ನಿಮ್ಗೆ ಎತ್ತರದ ಮನೆ ಮಾಡಿಕೊಂಡಾಗ ಯಾವಾಗ್ಲೂ ತುಂಬಾ ಒಳ್ಳೆ ಒಂದು ಪರಿಣಾಮಕಾರವಾಗಿ ನೀವು ಬೆಳಿಬಹುದು. ಆಮೇಲೆ ಕಾಂಪೋಸ್ಟ್ ಗೊಬ್ಬರ ತುಂಬಾ ಚೆನ್ನಾಗಿ, ನೀವು ಒಂದು ಸ್ಕ್ವೇರ್ ಮೀಟರ್ಗೆ 1 ಕೆಜಿ ಆದ್ರೂ ಕೊಡಬೇಕು ಕಾಂಪೋಸ್ಟ್ ಗೊಬ್ಬರ. ಕಾಂಪೋಸ್ಟ್ ಗೊಬ್ಬರ ಎಷ್ಟು ಚೆನ್ನಾಗಿ ಕೊಟ್ಟರೆ ಅಷ್ಟು. ಆಮೇಲೆ ಲೂಸ್ ಇರಬಾರ್ದು ಸಾಯ್ಲ್, ಒಂದು ತಪ್ಪು ಮಾಡೋದು ಅಂತಂದ್ರೆ ಈ ಮಣ್ಣು ಸ್ವಲ್ಪ ಲೂಸ್ ಇದ್ರೆ ಜರ್ಬರ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಈಗ ಈ ಭತ್ತದ ಹರಳು ಕೂಡ ಹಾಕ್ತಾರೆ ಕೆಲವರು, ಭತ್ತದ ಹರಳು, ಕಾಂಪೋಸ್ಟ್ ಮತ್ತೆ ಕೆಂಪು ಮಣ್ಣು 3 ಮಿಕ್ಸ್ ಮಾಡಿದಾಗ ಸ್ವಲ್ಪ ನೀವು ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಮಣ್ಣು ಚದರಬಾರದು, ಸ್ವಲ್ಪ ಗಟ್ಟಿಯಾಗಿದ್ದಾಗ ಜರ್ಬ ಚೆನ್ನಾಗಿ ಬೆಳೆಯುತ್ತೆ. ಒಂದು ಎರಡನೇದು ಅಂತಂದ್ರೆ, ಯಾವಾಗ್ಲೂ ಅಷ್ಟೇ ಮಣ್ಣಿನ ಸೋಂಕು ನಿರ್ವಹಣೆ ಮಾಡಬೇಕು ಜರ್ಬರದಲ್ಲಿ. ಜರ್ಬರ ಮತ್ತೆ ಕಾರ್ನೇಷನ್ ಯಾವ್ದೇ ಒಂದು ಹಸಿರು ಮನೆಯಲ್ಲಿ ನೀವು ಯಾವ್ದೇ ಒಂದು ಇದು ಮಾಡ್ಬೇಕಂತಂದ್ರೆ, ನೀವು ಆ ಮಣ್ಣಿನ ಸೋಂಕು ನಿವಾರಣೆ ಮಾಡಬೇಕು. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಹಸಿರು ಮನೆಯಲ್ಲಿ ಯಾವಾಗ್ಲೂ ಸಾಂದ್ರತೆ ಅಂದ್ರೆ ನಾವು ಹ್ಯುಮಿಡಿಟಿ ಅಂತ ಹೇಳ್ತೀವಿ, 70-80% ಇರೋದ್ರಿಂದ ಈ ಮಣ್ಣಲ್ಲಿ ತುಂಬಾ ಈ 3 ಫೈಟೋಸ್ಟ್ರ, ಫುಂಜೇರಿಯಂ, ರೈಸೋಫ್ಟೋನಿಯಾ, ಈ 3 ಕೂಡ ಈ ರೋಗ ಬರ್ತಾರಂತದ್ದು, ಕಾಂಡ ರೋಗ, ಕಾಂಡನ ಕೊಳೆಯೋಮ ಅಂತ ಕೊಳೆಯುವಂತವು, ಈ 3 ತುಂಬಾ ಜಾಸ್ತಿ ಬೆಳೆಯೋದ್ರಿಂದ ಯಾವಾಗಲೂ ಈ ಮಣ್ಣಿನ ಸೋಂಕು ನಿವಾರಣೆ ಮಾಡಿದಾಗ ಈ 3 ಸತ್ತೋಗ್ತದೆ. ಆಮೇಲೆ ನೀವು ಜೈವಿಕ ಗೊಬ್ಬರಗಳಿಂದ ನೀವು ಮೇಂಟೈನ್ ಮಾಡ್ಕೋಬಹುದು. ಈ ಮಣ್ಣಿನ ಸೋಂಕು ಯಾವ ತರ ನಿವಾರಣೆ ಮಾಡಬಹುದು ನೀವು ಅಂತಂದ್ರೆ, ಈ ಫಾರ್ಮಾಲ್ಡಿಹೈಡ್ ಅಂತ ನೀವು ಈಗ ಕೇಳಿರ್ಬೋದು, ಈ ರೇಷ್ಮೆ ಹುಳು ಮನೆಗಳಿಗೆಲ್ಲ ಬರುತ್ತಾರೆ ಅಂತದ್ ಒಂದು 10 ಲೀಟರ್ ಫಾರ್ಮಾಲ್ಡಿಹೈಡ್ ತಗೊಂಡು ನೀವು ಒಂದು 90 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಎರಡು ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಎಷ್ಟಾಗುತ್ತೆ, 100 ಲೀಟರ್ ಆಗುತ್ತೆ. ಒಂದು ಚದರ ಮೀಟರ್ಗೆ 1 ಲೀಟರ್ನ ನೀವು ಅಲ್ಲಲ್ಲಲ್ಲಿ ಹಾಕ್ಬೇಕು, ಇಲ್ಲಾಂತಂದ್ರೆ ನೀವು ಒಂದು ತೂತು ಮಾಡಿ ಅಲ್ಲಲ್ಲಿ ಅದನ್ನ ನೀರು ಹಾಕ್ಬಿಟ್ಟು ಅದ್ರ ಬಿಡಬಹುದು. ಇಲ್ಲಾಂತಂದ್ರೆ ನೀವು ಒಂದು ಸ್ಪ್ರೇಯರ್ ತಗೊಂಡು 1 ಚದರ ಮೀಟರ್ಗೆ 1 ಲೀಟರ್ ರಾಮಣ್ಣ ಮಿಕ್ಸ್ ಮಾಡ್ಕೊಂಡು ಅಲ್ಲಿ ಹಾಕಿ ಅದರ ಮೇಲೆ ಒಂದು ಕಪ್ಪದು ಒಂದು ಮಲ್ಚ್ ಶೀಟ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ಶೀಟ್, ಬ್ಲಾಕ್ ಪ್ಲಾಸ್ಟಿಕ್ ಶೀಟ್, ಅದನ್ನ ಮುಚ್ಚಬೇಕು. ಅಂದ್ರೆ ಒಂದು 7 ದಿವಸಗಳ ಕಾಲ ಅಲ್ಲಿ ಮುಚ್ಚಬೇಕು. ಅದು ಏನಪ್ಪಾ ಅಂತಂದ್ರೆ, ನಾವು ಈ ಫಾರ್ಮಾಲ್ಡಿಹೈಡ್ ನಾವು ಹಾಕಿದಾಗ ಒಳಗಡೆ ಅದರಲ್ಲಿ ಆ ಫಾರ್ಮಾಲ್ಡಿಹೈಡ್ ಅಲ್ಲಿ ಒಂದು ವಿಷದ ಪೂರಿತವಾದ ಗಾಳಿ ಇರ್ತದೆ, ಆ ವಿಷಪೂರಿತ ಗಾಳಿ ಅದರ ಒಳಗಡೆ ಇರುವಂತಹ ಕ್ರಿಮಿಕೀಟ, ಈ ನಮ್ಮ ರೈಜಸ್ಥಾನಿ ಅಂತ ಏನಿದೆ ಶಿಲೀಂಧ್ರ, ಅವುಗಳನ್ನೆಲ್ಲಾನು ಕೂಡ ನಾಶ ಮಾಡ್ಬಿಡುತ್ತೆ. ಅಂದ್ರೆ ಎಲ್ಲಾನು ನಾಶ ಮಾಡುತ್ತೆ, ಒಳ್ಳೆ ಶಿಲೀಂಧ್ರನು ಇರುತ್ತೆ, ಕೆಟ್ಟ ಶಿಲೀಂಧ್ರ ಇರುತ್ತೆ, ಒಳ್ಳೆ ದುಂಡಾಣು ಇರುತ್ತೆ, ಕೆಟ್ಟ ದುಂಡಾಣು ಇರುತ್ತೆ. ದುಂಡಾಣುನ ಎಲ್ಲಾದನ್ನು ಕೂಡ ಈ ಫಾರ್ಮಾಲ್ಡಿಹೈಡ್ ನಾಶ ಮಾಡಿ ಮುಂದಿನ ಸೋಂಕು ನಿವಾರಣೆ ಮಾಡ್ಬಿಡುತ್ತೆ. ಈವೆಂಟಿಂದ 8 ದಿವಸ ನೀವು ಅದನ್ನಿಟ್ಟು ಆ ಪಾಲಿಥಿನ್ ಶೀಟ್ ಆಮೇಲೆ ತೆಗೆದು ಬಿಡ್ಬೇಕು, ಮಲ್ಕ್ ಶೀಟ್, ಬ್ಲಾಕ್ ಶೀಟ್ ಅಂತ ನಾನು ಏನ್ ಹೇಳಿದ್ರೆ ಅನ್ನು ತೆಗೆದುಬಿಟ್ಟು ಸ್ವಲ್ಪ ನೀರು ಚೆನ್ನಾಗಿ ಬಿಡಬೇಕು. ಒಂದು 8 ವರ್ಷಗಳ ಕಾಲ ನೀರು ಮತ್ತೆ ಬಿಟ್ಟಿದ್ದೆ ಆದ್ರೆ ಅದರಲ್ಲಿರುವಂತಹ ಈ ಫಾರ್ಮಲ್ ನೀರನ್ನು ಆಚೆ ಬಂದ್ಬಿಡ್ಬೇಕು. ನೀವು ಒಳಗಡೆ ಹೋದಾಗ ನಿಮಗೆ ಅದರದ್ದು ಒಂದು ಕಣ್ಣು ಉರಿ ಸ್ವಲ್ಪ ಬರುತ್ತೆ ಫಾರ್ಮಲ್ ಏನ್ ಮಾಡಿದಾಗ, ಅದು ಯಾವ ರೀತಿ ಇರಬಾರ್ದು. ಈಗ ಅದು ಬಿಟ್ಟು ಈಗ ಹೈಡ್ರೋಜನ್ ಪರಾಕ್ಸೈಡ್ ಅಂತ ಕೂಡ ಈಗ ಕೆಲವೊಂದು ಕಡೆ ಸೇಲ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಮಾಡ್ಕೋಬಹುದು. ಇನ್ನೊಂದು ಪೆಸ್ಟಿಮೆಟ್ ಅಂತ ಹೇಳ್ತಾರೆ, ಅದು ಎಲ್ಲದಕ್ಕೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನೀವು ಫಾರ್ಮಾಲಿಟಿಯನ್ನ ಉಪಯೋಗಿಸಬಹುದು. ಇದು ಬಹಳ ಈಸಿ ಆಗ್ತಿರುವಂತ ಒಂದು. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಎತ್ತರದ ಕಡೆ ಮಾಡಿರ್ತೀರಾ, ಈಗ ನೀವು ಆಲ್ರೆಡಿ ಈಗ ನಾನು ಹೇಳದಂಗೆ ಫಾರ್ಮಾಲಿಟಿಯನ್ನ ಮಣ್ಣಿನ ಸಂಸ್ಕರಣ ಮಾಡಿರ್ತೀರಾ, ಈಗ ಅದರಲ್ಲಿ ಎಲ್ಲಾ ಕ್ರಿಮಿಕೀಟಗಳನ್ನ ಅದು ಸಾಯಿಸಿದೆ. ಅದರಿಂದ ಈಗ ನೀವು ಒಳ್ಳೆ ಒಂದು ದುಂಡಾಣ ಆಗಲಿ, ಒಳ್ಳೆ ಒಂದು ಸಿಲಿಂಡರ್ಗಳನ್ನ ಕೊಡಬೇಕು. ಅದನ್ನ ನೀವು ಈಗ ನನ್ನ ಮೊದಲೇ ಹೇಳದಂಗೆ ಸುಡಮನಾಸ್ ಆಗ್ಲಿ, ಕಸ್ಟಮೈಸಿಸ್, ಮತ್ತೆ ಈ ಟ್ರೈಕೋಡರ್ಮ, ಆಮೇಲೆ ಲಿಲಿ ಸೆನ್ಸ್, ಎಲ್ಲ ನಮ್ಮ ಭಾರತೀಯ ಸಂಶೋಧನೆ ತೋಟಗಾರಿಕೆ ಸಂಸ್ಥೆಯಲ್ಲಿ ಸಿಗುತ್ತೆ, ಇಲ್ಲ ಬೇರೆ ಕಡೆ ಸಿಗುತ್ತೂ. ನೀವು ಅದನ್ನ ತಗೊಂಡು ಚೆನ್ನಾಗಿ ಬೇವಿನಿಂಡಿಯಲ್ಲಿ 5-5 ಕೆಜಿ ಈ ಮೂರನ್ನ ನೇಳಿದ ಜೈವಿಕ ಗೊಬ್ಬರಗಳನ್ನ ಅದನ್ನ ಒಂದು 100 ಕೆಜಿ ಬೇವಿನಿಂಡಿಯಲ್ಲಿ ನೆನೆಸಿ ಒಂದು ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿ ಅದು ಒಂದು ನೆರಳಲ್ಲಿ ನೀವು ಬೆಳೆಸಿದ್ದಾದ್ರೆ ಇವೆಲ್ಲ ಚೆನ್ನಾಗಿ ಬೆಳ್ಕೊಳುತ್ತೆ ಬೇವಿನಿಂಡಿ. ಆ ಬೇವಿನಿಂಡಿನ ನೀವು ಈ ಒಂದು ಸ್ಕ್ವೇರ್ ಮೀಟರ್ ಇದೆ, ಒಂದು 200 ಗ್ರಾಮ್ ಕೊಡ್ಬೇಕು. 200 ಗ್ರಾಮ್ ಕೊಟ್ಟು ಅದನ್ನ ಮಣ್ಣಿನಲ್ಲಿ ಚೆನ್ನಾಗಿ ಕಲಸಿ ಆಮೇಲೆ ನೀವು ಗಿಡಗಳನ್ನ ನಾಟಿ ಮಾಡಬೇಕಾಗುತ್ತೆ. ಇದು ಬಹಳ ಒಂದು ಅತಿ ಮುಖ್ಯವಾಗಿ ಹಸಿರು ಮನೆಯಲ್ಲಿ ಮಾಡಬೇಕಂತ ಒಂದು ಪದ್ಧತಿ ಬೇರೆಬೇರೆಗೆ. ಸೊ ಇನ್ನು ನಾಟಿ ಮಾಡೋದು ಯಾವ ರೀತಿ ಅಂತಂದ್ರೆ, ಈಗ ನಾನು ಮೊದಲೇ ಹೇಳಿದಂಗೆ ಅಂಗಾಂಶ ಕೃಷಿಯಿಂದ ಮಾಡಿದಂತ ಒಂದು ಕೃಷಿ ಕಲ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ, ಅದನ್ನ ನಾವು ತರಬೇಕು, ಕಂಪನಿಗಳಿಂದ ತರಬೇಕು, ಇಲ್ಲ ನಮ್ಮ ಸಂಸ್ಥೆಯಿಂದಲೇ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಅವರು ಒಂದು ಕೋಕೋ ಪೆಟಲ್ ಬೆಳೆಸಿರ್ತಾರೆ, ಇಲ್ಲ ಚೆಫಿ ಪ್ಲಗ್ ಅಂತ ಇರುತ್ತೆ, ಅದರಲ್ಲಿ ಬೆಳೆಸಿರ್ತಾರೆ, ಅಂಗಾಂಶ ಕೃಷಿಯಿಂದ ಬೆಳೆಸಿರ್ತಾರೆ. ಒಂದು 4-5 ಚಿಕ್ಕ ಎಲೆ ಇರುತ್ತೆ, ಅದು ಈ ಮಣ್ಣಿನ ಮೇಲೆ 2-3 ಸೆಂಟಿಮೀಟರ್ ನಿಮ್ಗೆ ಕಾಣಬೇಕು ಮೇಲೆ, ಆ ಜಫಿ ಪ್ಲಗ್ ಅಂತ ಏನ್ ಹೇಳ್ತೀವಿ. ಇದು ಇಲ್ಲಿ ಒಂದು ಯಾವಾಗ್ಲೂ ನಮ್ಮ ರೈತರು ತಪ್ಪು ಮಾಡೋದು ಏನಂತಂದ್ರೆ, ಅದನ್ನ ಒಂದ್ ಸ್ವಲ್ಪ ಒಳಗಡೆ ಇಟ್ಬಿಡ್ತಾರೆ. ಒಳಗಡೆ ಇಟ್ಟಿದ ತಕ್ಷಣ ಆ ಸುಳಿ ಅಂತ ಏನಿರುತ್ತೆ ಗಿರ್ಬರದಲ್ಲಿ, ಸುಳಿಗೆ ಸ್ವಲ್ಪ ಮಣ್ಣು ಬಿದ್ದಿದೆ ಆದ್ರೆ ಗಿರ್ಬರ ಗಿಡ ಕಟ್ಟೋಗುತ್ತೆ. ಅದರಿಂದ ನೀವು ಯಾವಾಗ್ಲೂ ಒಂದು 2 ಸೆಂಟಿಮೀಟರ್ ಮೇಲೇನೆ ಮಣ್ಣು, ಆ ಸುಳಿ 2 ಸೆಂಟಿಮೀಟರ್ ಮೇಲೆ ಕಾಣಬೇಕು. ಅಂದ್ರೆ ಸ್ವಲ್ಪ ಕೂಡ ಮಣ್ಣು ಆ ಸುಳಿಗೆ ಬೀಳದಂಗೆ ನೀವು ನಾಟಿ ಮಾಡಬೇಕು. ನಾಟಿ ಎಷ್ಟು ಮಾಡಬಹುದು ಅಂತಂದ್ರೆ, ಗಿಡದಿಂದ ಗಿಡಕ್ಕೆ ನೀವು 30 ಸೆಂಟಿಮೀಟರ್, ಸಾಲಿನಿಂದ ಸಾಲಿಗೆ 40 ಸಾವಿರ ಇಟ್ಕೋಬಹುದು, ಇಲ್ಲ 60 ಸಾವಿರ ಇಟ್ಕೋಬಹುದು. 60 ಇಟ್ಕೊಂಡಿದ್ದೆ ಸ್ವಲ್ಪ ನಿಮ್ಗೆ ಪ್ಲಾಂಟ್ಸ್ ಕಡಿಮೆ ಬರಬಹುದು, ಆದ್ರೆ ನಿಮ್ಗೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಗಿಡ ಚೆನ್ನಾಗಿ ಬೆಳೆದಾಗ ನಿಮ್ಗೆ ಅಲ್ಲಿ ಈ ವೈಟ್ ಫ್ಲೈ ಅಂತ ಏನಿದೆ ಅದನ್ನ ಕಡಿಮೆ ಆಗುತ್ತೆ, ಸ್ವಲ್ಪ ಅಂತರ ಜಾಸ್ತಿ ಕೊಟ್ಟಾಗ ಅದು ನೀವು ಮಾಡ್ಕೊಂಡು 1 ಎಕರೆಗೆ 25 ಸಾವಿರ ಗಿಡ ಕೂಡಿಸ್ಬೋದು. ನೀವು ಈ ನಾನು ಏನ್ ಹೇಳಿದ 30 ಸೆಂಟಿಮೀಟರ್ 40 ಸೆಂಟಿಮೀಟರ್ ಕೊಟ್ಟಿದ್ದಾದ್ರೆ 25 ಸಾವಿರ ಗಿಡ ಅಂದ್ರೆ 1 ಎಕರೆಗೆ ಕೂಡಿಸ್ಬೋದು. ಈ ಪಾಲಿ ಹೌಸ್ ನೀವು ಡಿವೈಡ್ ಆದ್ರೂ ಮಾಡ್ಕೋಬಹುದು ಅಂತಂದ್ರೆ, 1,000 ಮಿನಿಮಮ್ ಒಂದು ಸ್ಕ್ವೇರ್ ಮೀಟರ್ ಇದ್ರೆ ಒಳ್ಳೇದು. ಪಾಲಿ ಹೌಸ್ ನೀವು ಚಿಕ್ಕದಿದ್ರೆ ಮತ್ತೆ ಅದರದ್ದೇ ಆದಂತ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಗಿಡ ಕೂಡಿಸಿದಾದ್ಮೇಲೆ ಒಂದು ಇದು ನೀರಾವರಿ, ನೀರಾವರಿನಲ್ಲಿ ನೀವು ಗಿಡ ನಾಟಿ ಮಾಡಿದಾಗ ನಾನು ಮೊದಲೇ ಹೇಳಿದಂಗೆ ಇದು ಅಂಗಾಂಶ ಕೃಷಿಯಿಂದ ಬಂದಿರುವಂತದ್ದು, ಇದಕ್ಕೆ ಒಂದ್ ಸ್ವಲ್ಪ ಸಾಂದ್ರತೆ ಜಾಸ್ತಿ ಇರಬೇಕು, ಅಂದ್ರೆ ಹ್ಯುಮಿಡಿಟಿ ಜಾಸ್ತಿ ಇರಬೇಕು. ಗಿಡ ನಾಟಿ ಮಾಡಿದ ಮೇಲೆ ಒಂದು 20 ದಿವಸ ಆದ್ರೂ ಒಂದು 80% ಸಾಂದ್ರತೆ ಜಾಸ್ತಿ ಮಾಡಬೇಕು. ಅದಕ್ಕೆ ನೀವು ಒಂದ್ ಸ್ವಲ್ಪ ಫಾಗರ್ಸ್ ಅಂತ ಏನಿದೆ ಅದು ಹಾಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅದು ಹಾಕೊಳಕ್ ಆಗಲ್ಲ ಅಂತಂದ್ರೆ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಮೇಂಟೈನ್ ಮಾಡಬೇಕು. ಆಮೇಲೆ ನೀವು ಒಂದು ಡ್ರಿಪ್ ಲೈನ್ ಏನಿದೆ, ಡ್ರಿಪ್ ಲೈನ್ ಅಲ್ಲಿ ನೀವು ಒಂದೊಂದ್ ಗಿಡಕ್ಕೆ 500-700 ಮಿಲಿಲೀಟರ್ ನೀರ್ ಬೇಕಾಗುತ್ತೆ ಒಂದ್ ಗಿಡಕ್ಕೆ. ಅಂದ್ರೆ ತುಂಬಾ ಬೆಳೆದಾಗ ಗಿಡ ಚಿಕ್ಕದಿದ್ದಾಗ ನಿಮ್ಗೆ 100-150 ಮಿಲಿಲೀಟರ್ ನೀರು ಕೊಡಬೇಕಾಗುತ್ತೆ. ನೀವು ಅಂದ್ರೆ ಒಂದು ನಿಮ್ಮ ಬೋರ್ವೆಲ್ ಅಲ್ಲಿ ನಿಮ್ಗೆ ನೀರಿರೋ ಯಾವ ರೀತಿ ನೀವು ನೋಡ್ಬೋದು ಅಂತಂದ್ರೆ, 1 ಚದರ ಮೀಟರ್ಗೆ 1-7 ಲೀಟರ್ ನೀರು ಡೈಲಿ ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಅಷ್ಟು ನೀರಿದ್ರೆ ಮಾತ್ರ ನೀವು ಅಪ್ರಮಾಣ ಹೋಗಬೇಕು. ಯಾಕಂದ್ರೆ ಕೆಲವರು ನಾನು ನೋಡಿದೀನಿ ನೀರು ನಾವು ಟ್ಯಾಂಕರ್ ಅಲ್ಲಿ ತರ್ತೀವಿ ಅಂತ ಹೇಳ್ತಾರೆ. ಟ್ಯಾಂಕರ್ ಅಲ್ಲಿ ತರೋ ನೀರು ಒಂದು ಪ್ರಾಬ್ಲಮ್ ಅಂತಂದ್ರೆ, ಯಾವ ರೀತಿ ಟ್ಯಾಂಕರ್ ಅಲ್ಲಿ ಎಲ್ಲಿಂದ ತಗೊಂಡ್ಬರ್ತಾರೆ, ಅಲ್ಲಿ ಇಸಿ ಏನಿರುತ್ತೆ ಅದು ಬಹಳ ಇಂಪಾರ್ಟೆಂಟ್. ಈಗ ನಾವು ಬೇರೆ ಒಂದು ಬೆಳೆಗಳಿಗೆ ಆಗಂಗೆ ಇಲ್ಲಿ ನಿಮಗೆ ನೀರಿನ ಒಂದು ಗುಣಮುಖ್ಯ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀರಿನ ಗುಣಮುಖ್ಯ ನಾವು TDS ಅಂತ ಹೇಳ್ತೀವಿ, ಟೋಟಲ್ ಡಿಸಾಲಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಅದು ಎಷ್ಟಿರಬೇಕು ಅಂತಂದ್ರೆ 600-1,000. 1,000 ಮೇಲೆ ಇದ್ರೆ ಸ್ವಲ್ಪ ತಿರುಗಾ ಗಿಡಬರ ಬೆಳೆಸಿರ್ತಾರೆ. ಸೊ ಅದನ್ನ ನೀವು ನೋಡ್ಕೋಬೇಕು. ಈಗ ನೀವು ಟ್ಯಾಂಕರ್ ಅಲ್ಲಿ ತರಿಸಿದ್ದಾದ್ರೆ 1,200 ಇರ್ಬೋದು, 1,500 ಇರ್ಬೋದು, ಇನ್ನೊಂದು ಟ್ಯಾಂಕರ್ ಅಲ್ಲಿ 1,800 ಇರ್ಬೋದು. ಆ ತರ ಇದ್ದಾಗ ತುಂಬಾ ಅದಕ್ಕೆ ಮಳೆ ಕೊಯ್ಲು ಬಹಳ ಇಂಪಾರ್ಟೆಂಟ್. ಮಳೆ ಕೊಯ್ಲಿನಲ್ಲಿ ಇನ್ನು ಹಸಿರು ಮನೆ ಹಾಕಿರ್ತೀರ, ಆ ಹಸಿರು ಮನೆಯಿಂದ ಮಳೆ ಕೊಯ್ಲನ್ನು ನೀರನ್ನು ತಗೊಂಡು ಒಂದು ಕಡೆ ಒಂದು ಪಾಲಿಶ್ ಶೀಟ್ ಹಾಕಿ ಅದನ್ನ ನೀವು ಸ್ಟೋರ್ ಮಾಡ್ಕೊಂಡಿದ್ದೆ ಆದ್ರೆ, ಮಳೆ ನೀರನ್ನೇ ಕೊಟ್ಟಿದ್ದೆ ಆದ್ರೆ ನಿಮ್ಗೆ ಜರ್ಬರ ಯಾವುದೇ ಅಂತ ಒಂದು ಸಮಸ್ಯೆ ಬರದೇ ಬರುತ್ತೆ. ನೀವು ಯಾವಾಗಲೂ ಜರ್ಬರಗೆ ನೀವು ಬೋರ್ವೆಲ್ ನೀರು ಕೊಟ್ಟಿದ್ದೆ ಆದ್ರೆ ನಿಮ್ದು ಉಪ್ಪಿನ ಲವಣಾಂಶ ಜಾಸ್ತಿ ಇದ್ದಿದ್ದೆ ಆದ್ರೆ ಜರ್ಬರೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೀವು ಜರ್ಬರೆ ಬೆಳೆಯಕ್ ಮೊದಲು ನೀರನ್ನ ಟೆಸ್ಟ್ ಮಾಡಿಸೋದು ತುಂಬಾ ಅತ್ಯವಶ್ಯಕ. 1200 ಮೇಲೆ ಏನಾದ್ರು ಇದ್ರೆ TDS ಲವಣಾಂಶಗಳು ಜಾಸ್ತಿ ಏನಾದ್ರು ಇದ್ರೆ ನೀವು ದಯವಿಟ್ಟು ಜರ್ಬರ ನೀವು ಬೆಳೆಯಬಹುದು. ಅವಾಗ ಏನ್ ಬೆಳೆಯಬಹುದು ಅಂತಂದ್ರೆ, ನೀವು ಈ ಮಳೆ ಕೊಯ್ಲಿನ ನೀರನ್ನ ನೀವು ಮಿಕ್ಸ್ ಮಾಡಿಕೊಂಡು ಕೊಡ್ಬೇಕು. ಇದು ಎರಡನೇ ಒಂದು ಅತ್ಯವಶ್ಯಕವಾಗಿ ನೀವು ಮಾಡ್ಬೇಕಾದಂತದ್ದು ಜರ್ಬರದು. ಇನ್ನು ನೀವು 4 ತಿಂಗಳಲ್ಲಿ ನಿಮಗೆ ನೀರು ಚೆನ್ನಾಗಿ ಕೊಟ್ಟಿದ್ದೆ ಆದ್ರೆ 4 ತಿಂಗಳಲ್ಲಿ ನಿಮ್ಗೆ ಗಿಡ ಹೂ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನ ಮತ್ತೆ ಅದರಲ್ಲಿ ಪೋಷಕಾಂಶಗಳು ತುಂಬಾ ಅತ್ಯವಶ್ಯ. ಯಾಕಂದ್ರೆ ಜರ್ಬನನ್ ಮೊದಲೇ ಹೇಳಿದಂಗೆ ಒಂದು ಗಿಡದಲ್ಲಿ 1 ತಿಂಗಳಲ್ಲಿ 3 ಹೂ ಬರುತ್ತೆ. ಅಂದ್ರೆ 3 ರಿಂದ 36, 1 ವರ್ಷದಲ್ಲಿ 36 ರಿಂದ 40 ಹೂ ಬರುತ್ತೆ. 1 ತಿಂಗಳಲ್ಲಿ 3 ಹೂ ಬರುತ್ತೆ, 5 ರಿಂದ 6 ಎಲೆ ಬರುತ್ತೆ. ಅದರಿಂದ ನೀವೇ ಪೋಷಕಾಂಶಗಳು ಅಷ್ಟು ನೀವು ಪ್ರಮಾಣ ಕೊಡ್ತಾ ಇರಬೇಕಾಗುತ್ತೆ. ಸೊ 3 ತಿಂಗಳಲ್ಲಿ ಫಸ್ಟ್ 3 ತಿಂಗಳಲ್ಲಿ ನೀವು 10, 15, 20 ಅಂತಂದ್ರೆ 10 ಸಾರಜನಕ 15 ಫಾಸ್ಫರಸ್ ಪೊಟ್ಯಾಶು, ಇದು 3 ಸಾರಜನಕ ರಂಗಜ ಮತ್ತು ಪೊಟ್ಯಾಶಿಯಂ ಒಂದು ಪ್ರತಿ ಮೀಟರ್ಗೆ ಒಂದು ಏನಿಲ್ಲ ಅಂತಂದ್ರೆ 1 20 ಗ್ರಾಮ್ ಹಾಕ್ಬೇಕಾಗ್ತದೆ. ಆಮೇಲೆ 3-4 ತಿಂಗಳು ಆದ್ಮೇಲೆ 15, 10, 30 ಇನ್ನು ನೀವು ನೋಡ್ಕೋಬೇಕು, ಗಮನಿಸಬೇಕು. ನಾವು ಫಾಸ್ಫರಸ್ ಕಡಿಮೆ ಮಾಡಿಕೊಂಡು ಪೊಟ್ಯಾಶ್ ಜಾಸ್ತಿ ಮಾಡ್ಕೊಂತೀವಿ. ಇನ್ನ ಕೂಡ ನಾವು ಕಂಟಿನ್ಯೂಸ್ ಆಗಿ ನಾವು ಚದುರ ಮೀಟರ್ಗೆ ನಾವು ಗೊಬ್ಬರ ಆದ್ರೂ ಕೊಡಬಹುದು, ಇಲ್ಲ ಅಂತಂದ್ರೆ ಹನಿ ನೀರಾವರಿ ಮೂಲಕ ವೆಂಚೂರಿ ಮೂಲಕ ನೀವು ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ ಅಂತ ಸಿಗುತ್ತೆ. ಈ ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ ನ ನೀವು ಕಂಟಿನ್ಯೂಸ್ ಕೊಡ್ತಾ ಇರಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಅಂತಂದ್ರೆ ನಾನು ಗಮನಿಸಿರೋದು, ಇದರಲ್ಲೂ ಕೂಡ ಒಂದು ಈ ಕಬ್ಬಿಣದ ಅಂಶದ ಕೊರತೆ ತುಂಬಾ ಜಾಸ್ತಿ ಬರುತ್ತೆ. ಐರನ್ ಕ್ಲೋರಾಸಿಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಕಬ್ಬಿಣದ ಕೊರತೆ, ಒಂದ್ ಸ್ವಲ್ಪ ಕಬ್ಬಿಣದ ಕೊರತೆ ಬಂದ ತಕ್ಷಣ ನಿಮಗೆ ಹೂವಿನಲ್ಲಿ ಅರ್ಶನದ ಕಲರ್ ಎಲೆ ಬರುತ್ತೆ, ಆಮೇಲೆ ನಿಮಗೆ ಹೂವು ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ. ಅದರಿಂದ ನೀವು ಯಾವಾಗ್ಲೂ ಅಷ್ಟೇ ಬ್ಯಾಲೆನ್ಸ್ ಫರ್ಟಿಲೈಸರ್ ಕೊಡ್ಬೇಕಾಗುತ್ತೆ. ಯಾವುದೋ ಒಂದು ಫರ್ಟಿಲೈಸರ್ ಅಂದ್ರೆ ಒಂದು ಅಂಶ, ಈಗ ಮೆಗ್ನೀಷಿಯಂ ಇಲ್ಲ ಜಿಂಕ್ ತುಂಬಾ ಜಾಸ್ತಿ ಕೊಟ್ಬಿಟ್ರೆ ಕಬ್ಬಿಣದ ಅಂಶ ಕೊರತೆ ಬರುತ್ತೆ. ಸೊ ಅದರಿಂದ ಕಂಟಿನ್ಯೂಸ್ ಆಗಿ ನಾನು ಏನ್ ಹೇಳಿದೆ, 15, 10, 30 ಅಂದ್ರೆ NPK ಈ 3 ವಾರಕ್ಕೊಂದ್ಸಲ ಬಿಟ್ಕೊಂಡು, ಆಮೇಲೆ ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಅದನ್ನ ನೀವು ವಾರಕ್ಕೊಂದ್ಸಲಿನೋ ಇಲ್ಲ ಒಂದು 10 ದಿವಸಕ್ಕೊಂದ ಆದ್ರೂ ನೀವು ಒಮ್ಮೆ ನೀವು 2 ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಹಾಕೊಂಡು ಸಿಂಪಡಿಸಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಸ್ವಲ್ಪ ಕ್ಯಾಲ್ಸಿಯಂ ಕೊಟ್ಟರು ತುಂಬಾ ಒಳ್ಳೇದು. ಯಾಕಂದ್ರೆ ಈ ನಮ್ಮ ದುರ್ಬಲ ಕ್ರಾಪ್ಗೆ ಕ್ಯಾಲ್ಸಿಯಂ ಮತ್ತು ಐರನ್ ಮೆಗ್ನೀಷಿಯಂ ಈ 3 ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈ 3 ನೀವು ನೀರಾವರಿ ಮೂಲಕ ಒಂದೊಂದು 2 ಗ್ರಾಮ್ ಎಕ್ಸ್ಟ್ರಾ ಕೊಟ್ಕೊಂಡಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ಗಿಡ ನಿಮ್ ಗಿಡ ನೋಡಿದ ತಕ್ಷಣ ಸೊಂಪಾಗಿ ಗಿಡ ಬೆಳ್ತಾ ಇದೆ ಅಂತಂದ್ರೆ ನೀವೆಲ್ಲಾ ಒಂದು ಪೋಷಕಗಳು ಚೆನ್ನಾಗಿ ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು ನಿಮ್ಗೆ ಎಲೆ ಮೇಲೆ ಗೊತ್ತಾಗ್ಬಿಡುತ್ತೆ ಈ ಹಳದಿ ಕಲರ್ ಬಂದಿದೆ ಅಂತಂದ್ರೆ ನೀವು ಕೊಡ್ತಾ ಇರೋ ಸಾರಜನಕ ಕಡಿಮೆ ಆಗಿದೆ ಅಂತ. ಇಲ್ಲ ಸುಳಿ ಅಂತ ಇರುವಂತ ಎಲೆಗಳಲ್ಲಿ ಏನಾದ್ರು ಅರಿಶಿನದ ಕಲರ್ ಬಂದಿದೆ ಅಂತಂದ್ರೆ ನಿಮ್ದು ಕಬ್ಬಿಣಾಂಶದ ಕೊರತೆ ಇದೆ ಅಂತ ಅರ್ಥ. ಆಮೇಲೆ ಎಲೆಗಳು ಚಿಕ್ಕದಾಗಿ ಬರ್ತಾ ಇದ್ರೆ ನಿಮ್ಗೆ ಜಿಂಕದ ಕೊರತೆ ಇದೆ ಅಂತ ಅರ್ಥ. ಆಮೇಲೆ ಎಲೆಗಳ ಸುತ್ತ ಸ್ವಲ್ಪ ಮಾರ್ಜಿನಲ್ ನೆಕ್ರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಎಲೆಗಳನ್ನ ಒಂದು ಸುತ್ತ ಒಣಗೋ ತರ ಏನಾದ್ರು ಆಗ್ತಾ ಇದ್ರೆ ಅದು ಪೊಟ್ಯಾಶ್ ಡಿಫಿಷಿಯನ್ಸಿ ಅಂತ ಅರ್ಥ. ಇದು ಎಲ್ಲಾನು ನೀವು ನಮಗೆ ಒಂದು ವಾಟ್ಸ್ಆಪ್ ಅಲ್ಲ ಒಂದು ಫೋಟೋ ತೆಗೆದು ಕಲ್ತ. ಆದ್ರೆ ಈ ನೀವು ಈ ಪೋಷಕಾಂಶಗಳು ಕೊಡ್ತಾ ಇದ್ರೆ ಜರ್ಬರಾಗಿ ಒಂದು ಎಳ್ಕೊಳ್ಳುವಂತ ಶಕ್ತಿ ಚೆನ್ನಾಗಿದೆ ಪೋಷಕಾಂಶಗಳು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ನೀರು ಒಂದ್ ಸ್ವಲ್ಪ ಅವಾಗ ತುಂಬಾ ಜಾಸ್ತಿ ಕೊಡಬಾರ್ದು. ನೀರು ಕಡಿಮೆ ಕೊಡ್ತಾ ಇದ್ರೆ ಪೋಷಕಾಂಶಗಳು ಎಳ್ಕೊಳ್ಳೋದು ಕೂಡ ಯಾವಾಗ್ಲೂ ಪೋಷಕಾಂಶಗಳು ಎಳ್ಕೊಳ್ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಕೊಟ್ಟರೆ ಪೋಷಕಾಂಶಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಆದ್ರೆ ನೀರು ನಿಧಾನವಾಗಿ ಟ್ರಿಪ್ ಅಲ್ಲಿ ಒಂದು 500 ರಿಂದ 600 ML ಡೈಲಿ ಆದ್ರೂ ಕೊಡಬಹುದು, ಇಲ್ಲ ಒಂದು ದಿವಸ ಬಿಟ್ಟು ಒಂದ್ ದಿವಸ ಆದ್ರೂ 800 ML ಕೊಟ್ಟು ಆದ್ರೆ ನೀವು ನೋಡ್ಕೊಂಡು ಕೊಡ್ಬೇಕಾಗುತ್ತೆ. ಈಗ ಸ್ವಲ್ಪ ಸಮ್ಮರ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗುತ್ತೆ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೇರೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಕೊಡ್ಬೇಕಾಗುತ್ತೆ. ಆಮೇಲೆ ಸಾಕಷ್ಟು ಜನ ಕೇಳ್ತಾರೆ ಇದು ಎಲೆಗಳು ಎಷ್ಟಿರ್ಬೇಕು ಅಂತಂದ್ಬಿಟ್ಟು ಸೌರಕ್ಕೆ ಮಾಡಬೇಕಾದ ಎಲೆಗಳು ಅಂತ ಕೇಳ್ತಾರೆ. ಆದ್ರೆ ಇದರಲ್ಲಿ ಸೌರಿಕೆ ಅಂತ ನಾನು ಹೇಳೋದಿಲ್ಲ, ಪ್ರೋನಿಂಗ್ ಅಂತ ಹೇಳೋದಿಲ್ಲ. ಒಂದು ನಿಮಗೆ ತುಂಬಾ ಏನಾದರೂ ಕ್ರಿಮಿ ಕೀಟಗಳು ಜಾಸ್ತಿ ಆದ್ರೆ, ಕೀಟಗಳು ಎಸ್ಪೆಷಲಿ ವೈಟ್ ಫ್ಲೈ ಅಂತ ಗ್ರೀನ್ ಅದು ತುಂಬಾ ಆದ್ರೆ ಸ್ವಲ್ಪ ಎಲೆಗಳ ಕಟ್ ಮಾಡೋದು ಒಳ್ಳೇದು. ಆಗಲೂ ಕೂಡ ನೀವು 16 ರಿಂದ 18 ಎಲೆ ಒಂದು ಗಿಡದಲ್ಲಿ ಇರಬೇಕಾಗುತ್ತೆ. ಹಳೆ ಎಲೆಗಳು ಅವಾಗ ತೆಗಿತಾ ಇರ್ಬೇಕಾಗುತ್ತೆ, ಯಾಕಂದ್ರೆ ಹಳೆ ಎಲೆಗಳು ಸ್ವಲ್ಪ ನಿಮಗೆ ಅದು ಒಣಗಿದ ತರ ಕಾಣುತ್ತೆ. ಆ ಒಣಗಿದ ಎಲೆಗಳನ್ನ ನೀವು ತೆಗಿತಾ ಇದ್ರೆ ನಿಮಗೆ ಸ್ವಲ್ಪ ಕೀಟ ಬಾಧೆ ಕಡಿಮೆ ಆಗ್ತದೆ. ಇದ್ ಮಾಡಿದ್ರೆ ಆದ್ರೆ ನೀವು ನಿರ್ಭರ 4ನೇ ತಿಂಗಳಲ್ಲಿ ನಿಮಗೆ ಹೂ ಸ್ಟಾರ್ಟ್ ಆಗುತ್ತೆ. ಒಂದು 6ನೇ ತಿಂಗಳಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಇರುತ್ತೆ. ನಿಮಗೆ ಒಂದು ಚದರ ಮೀಟರ್ದಲ್ಲಿ 9 ಗಿಡ ಕೂರಿಸಬಹುದು, 2ರಿಂದ 9 ಗಿಡ. ಒಂದು ಗಿಡದಲ್ಲಿ ಸರಾಸರಿಯಾಗಿ 36 ಹೂಗಳು ನಿಮಗೆ ಸಿಗುತ್ತೆ, 36ರಿಂದ 40 ಹೂಗಳು ಸಿಗುತ್ತೆ. ಈ ಹೂಗಳು ಯಾವಾಗಪ್ಪ ಅದನ್ನ ನಾವು ಹಾರ್ವೆಸ್ಟ್ ಮಾಡ್ಬೇಕಂತಂದ್ರೆ ಡಿಸ್ಕ್ಲೋರೇಟ್ ಅಂತ ಇರುತ್ತೆ ಸೆಂಟ್ರಲ್ಲಿ, ಅದರಲ್ಲಿ 2 ಸಾಲುಗಳು ಸಂಪೂರ್ಣವಾಗಿ ನಿಮ್ಗೆ ಓಪನ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಅಂತ ಟೈಮಲ್ಲಿ ಈ ಜರ್ಬನನ್ನು ಕಟಾವ್ ಮಾಡಬೇಕು. ಈಗ ಕಟಾವ್ ಮಾಡ್ಬೇಕಂದ್ರೆ ಜರ್ಬರನ ಏನ್ ಮಾಡ್ಬೇಕು ಅಂತಂದ್ರೆ, ಈ ಬೆರಳಲ್ಲಿ ಈ ಜರ್ಬರ ಹೂವನ್ನ ನೀವು ಇಟ್ಕೊಂಡು ಅಲ್ಲಿ ಕೆಳಗಡೆ ನೀವು ಪ್ರೆಸ್ ಮಾಡಿದ್ರೆ ಆದ್ರೆ ಅದು ಒಂದು ಶಬ್ದ ಬರುತ್ತೆ, ಟಕ್ ಒಂದು ಶಬ್ದ, ಅದು ಹೇಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಕಟ್ ಮಾಡಬಾರ್ದು. ಈ ಹೂವನ ಒಂದು ಬಗ್ಸೋದು ಮತ್ತೆ ಎಳೆ ಮಾಡಿದಾಗ ಅದು ಕ್ಲೀನ್ ಆಗಿ ಬಂದ್ಬಿಡುತ್ತೆ ಅಂತ ತಗೊಂಡು ಇಮಿಡಿಯೇಟ್ ಆಗಿ ಬಕೆಟ್ ನೀರಲ್ಲಿ ಸ್ವಲ್ಪ ಕ್ಲೋರಿನ್ ಹಾಕಿ ಆ ನೀರಲ್ಲಿ ಅದನ್ನ ಇಟ್ಟು ಆಮೇಲೆ ನೀವು ಪ್ಯಾಕ್ ಹೌಸ್ ಬಂದು ಅದನ್ನ ಕಟ್ ಮಾಡಿ ಆಮೇಲೆ ನೀವು ಪ್ಯಾಕ್ ಮಾಡಿ ಕಳಿಸುವಂತ ವ್ಯವಸ್ಥೆ ಮಾಡಬೇಕು. ಪ್ಯಾಕ್ ಮಾಡೋದಕ್ಕೆ ಸಾಕಷ್ಟು ಇದೆ, ಪ್ಯಾಕಿಂಗ್ ಮೆಟೀರಿಯಲ್ ಸಿಗ್ತಾ ಇದೆ. ಡಜನ್ ಪ್ಯಾಕ್ ಮಾಡಿ ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕಿ ಕೆಲವರು ಕೆಳಗಡೆ ಸ್ವಲ್ಪ ಹತ್ತಿ ಕೂಡ ಹಾಕ್ತಾರೆ. ಈಗ ದೂರ ಇರೋದ್ರ ಕಳಿಸ್ಬೇಕಂತಂದ್ರೆ ಒಂದೊಂದು ಕಾಂಡಕ್ಕೆ ಸ್ವಲ್ಪ ಹೇವ ಮಾಡಿ ಹತ್ತಿದ್ರೆ ನೀರು ಹಾಕಿ ಅಲ್ಲೂ ರಬ್ಬರ್ ಬ್ಯಾಂಡ್ ಹಾಕ್ತಾರೆ. ಸ್ವಲ್ಪ ದೂರ ಹೋಗಬೇಕಾದ್ರೆ ನೀರು ಇದ್ರೆ ಕಾಂಡ ಹೂ ಬಗ್ಗುವುದಿಲ್ಲ. ಇಲ್ಲ ಹತ್ರ ಕಳಿಸ್ಬೇಕಂತಂದ್ರೆ 7ರಿಂದ 8 ಗಂಟೆಯಲ್ಲಿ ನಿಮ್ಮ ಈಗ ಬೆಳಗ್ಗೆ ನಾಳೆ ಬೆಳಗ್ಗೆ ಹೈದರಾಬಾದ್ ಹೋಗುತ್ತೆ ಆತರ ಇದ್ಬೇಕಲ್ಲ. ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಕೆಳಗಡೆ ಒಂದೊಂದು ಕಾಂಡಕ್ಕೂ ಒಂದ್ ಸ್ವಲ್ಪ ಹತ್ತಿ ಹಾಕಿ ಒಂದ್ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ನೀರು ಇರುತ್ತೆ, ಅವಾಗ ಬಗ್ಗೋದಿಲ್ಲ, ಸ್ವಲ್ಪ ಚೆನ್ನಾಗಿ ಅಲ್ಲೋಗುತ್ತೆ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ತಿರುಗಿ ಅವರು ಕಾಂಡನ ಒಂದು 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಕಟ್ ಮಾಡ್ಕೊಂಡು ಅವರು ತಿರುಗಾ ಅದನ್ನ ನೀರಲ್ಲಿ ಇಟ್ಟು ಅದನ್ನ ಅವ್ರು ರೆಡಿ ಮಾಡ್ಕೊಳ್ತಾರೆ. ಇದು ಜರ್ಬರದಲ್ಲಿ ಮಾಡೋದು, ಇದನ್ನ ತುಂಬಾ ಅತ್ಯವಶ್ಯಕ. ಇನ್ನೊಂದು ಜರ್ಬರದಲ್ಲಿ ಕೀಟ ಬಾಧೆ ಮತ್ತೆ ರೋಗ ಬಾಧೆ ಬಹಳ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೀಟ ಬಾಧೆ ಅಂತ ಜರ್ಬರದಲ್ಲಿ ಸಾಕಷ್ಟು ಜನ ಜರ್ಬರ ಬೆಳೆದು 1 ವರ್ಷದಲ್ಲೇ ಕೈ ಬಿಟ್ಟಿದ್ದಾರೆ, 1.5 ವರ್ಷದಲ್ಲಿ ಕೈ ಬಿಟ್ಟಿದ್ದಾರೆ. 1 ವರ್ಷ ತುಂಬಾ ಚೆನ್ನಾಗಿ ಬರುತ್ತೆ ಜರ್ಬರ, 2ನೇ ವರ್ಷದಿಂದ ಕೀಟ ಬಾಧೆ ಜಾಸ್ತಿ ಆಗ್ತದೆ. ಯಾಕೇನು ಅಂತಂದ್ರೆ ಹೆಚ್ಚಿನ ಮನೆ ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ಆಚೆ ಬರ್ಬೇಕಾದ್ರೆ ಅಲ್ಲಿ ಒಂದು ಬೇರೆ ಒಂದು ಬಾಗಿಲು ನಾವು ಡೈರೆಕ್ಟ್ ಆಗಿ ಹಸಿರು ಮನೆಗೆ ಇಟ್ಕೋಬಹುದು. ಅಲ್ಲಿ ಒಂದು ಚಿಕ್ಕದು ಒಂದು ಹಸಿರು ಮನೆ ಮಾಡ್ಕೊಂಡು ಅಲ್ಲಿ ಹೋಗಿ ಬಾಗಿಲು ಹಾಕೊಂಡು 2 ಬಾಗಿಲು ಇರ್ಬೇಕಾಗುತ್ತೆ. 2 ಬಾಗಿಲು ಇಟ್ಟಿದ್ದಾದ್ರೆ ನೀವು ಆಚೆಗಳನ್ನು ಹೋಗಿ ಆ ಬಾಗಿಲು ಹಾಕಿ ತಿರುಗಿ ಇನ್ನೊಂದು ಬಾಗಿಲು ಮಾಡ್ಕೊಂಡು ನೀವು ಹಸಿರು ಮನೆಗೆ ಹೋಗ್ಬೇಕಾಗುತ್ತೆ. ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮಗೆ ಒಂದು 25ರಿಂದ 30% ಕಡಿಮೆ ಆಗ್ತದೆ. ಇಲ್ಲ ಅಂತಂದ್ರೆ ಇದರಲ್ಲಿ ಟ್ರಿಪ್ಸ್ ಬಾಧೆ, ಟ್ರಿಪ್ಸ್ ಅಂತ ನಾವು ಏನ್ ಹೇಳ್ತೀವಿ ತುಂಬಾ ಜಾಸ್ತಿ ಇದೆ. ಒಂದ್ಸರಿ ನೀವು ಟ್ರಿಪ್ಸ್ ಬಂದಿದ್ದೆ ಆದ್ರೆ ರಸ ಇರುವ ಕೀಟ ಅಂತ ಹೇಳ್ತೀವಿ, ಇದೇನಾದ್ರೂ ಬಂದಿದ್ದೆ ಆದ್ರೆ ತುಂಬಾ ಕಷ್ಟ ಇದನ್ನ ಕಂಟ್ರೋಲ್ ಮಾಡೋದು. ಅದರಿಂದ ಯಾರನ್ನು ಜರ್ಬರ ಒಳಗಡೆ ಬರೋದಾಗ್ಲಿ ಹೋಗೋದಾಗ್ಲಿ ಬೇರೆ ಕ್ರಾಪ್ಸ್ ಅಲ್ಲಿ ಮಾಡ್ತಾರ ಬಾಗಿಲು ತುಂಬಾ ತೆಗೆದಿರೋದಾಗ್ಲಿ ಇದೆಲ್ಲ ಮಾಡಬಾರ್ದು. ಮಾಡಿದ್ರೆ ನಿಮಗೆ ಒಂದ್ಸರಿ ಟ್ರಿಪ್ಸ್ ಒಳಗಡೆ ಬಂದಿದ್ದೆ ಆದ್ರೆ ನನ್ನ ಒಂದು ಅನುಭವದ ಇದರಲ್ಲಿ ತುಂಬಾ ಇದರಲ್ಲಿ ಕಂಟ್ರೋಲ್ ಮಾಡಕ್ ಕಷ್ಟ. ಯಾಕೆಂತಂದ್ರೆ ಇದು ನಾವು ಈ ಫ್ಲವರ್ ಅಂತ ಏನ್ ಹೇಳ್ತೀವಿ ಹೈಲಿ ಒಳಗಡೆ ತುಂಬಾ ಒಳಗಡೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿ ಅದಕ್ಕೆ ಒಂದು ಬೆಡ್ ತರ ಇದೆ, ನೀವು ಎಷ್ಟೇ ಸ್ಪ್ರೇ ಮಾಡಿದ್ರು ಅವು ಸಾಯೋದಿಲ್ಲ ಟ್ರಿಪ್ಸ್. ಅದರಿಂದ ನೀವು ಬಹಳ ಹುಷಾರ ಮಾಡಬೇಕಾಗುತ್ತೆ. ಟ್ರಿಪ್ಸ್ ನೀವು ಗೊತ್ತಾಗುತ್ತೆ ಟ್ರಿಪ್ಸ್ ಯಾವಾಗ ಬರುತ್ತೆ ನಿಮ್ಗೆ ಹೆಂಗ್ ಬಂದಿದೆ ಅಂತಂದ್ರೆ, ನೀವು ಒಂದು ಹೂ ಹಿಡ್ಕೊಂಡು ಒಂದು ಪೇಪರ್ ತಗೊಂಡು ಆ ಹೂನ ಒಂದು ಹಿಂಗೆ ಪೇಪರ್ ಮೇಲೆ ಒಡ್ಡಿದ್ದೆ ಆದ್ರೆ ನಿಮಗೆ ಆ ಹೂ ಮೇಲೆ ಬೀಳುತ್ತೆ ಟ್ರಿಪ್ಸ್. ಅವಾಗ ಇಮಿಡಿಯೇಟ್ ಆಗಿ ನೀವು ಸ್ಪ್ರೇ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಎಲೆ ಕೂಡ ಒಂದ್ ಸ್ವಲ್ಪ ಮಡ್ಚ್ಕೊಂಡಂಗಾಗತ್ತೆ, ಅಲ್ಲಲ್ಲಿ ಎಲೆ ಒಂದ್ ಸ್ವಲ್ಪ ಮಡ್ಚ್ಕೊಂಡಂಗಾಗತ್ತೆ. ಅಂತ ಟೈಮಲ್ಲಿ ಕೂಡ ಟ್ರಿಪ್ಸ್ ಇದೆ ಅಂತ ಅರ್ಥ. ಈಗ ಸಾಕಷ್ಟು ಕೀಟನಾಶಕಗಳಿದೆ ಆದ್ರೆ ಅವೆಲ್ಲನೂ ಯಾವ್ದನ್ನು ವರ್ಕ್ ಆಗೋದಿಲ್ಲ, ಒಂದ್ಸಲ ನೀವು ಜಾಸ್ತಿ ತಿಳಿಸ್ ಬಂದ್ಬಿಟ್ರೆ. ಸೊ ನಾವು ನೀಮ್ ಅಂತ ಹೇಳ್ತೀವಿ, ನಮ್ಮ ನೀಮ್ ಸೋಪ್, ನಮ್ಮ ಏಜ್ ಆದ್ರೆ ನೀಮ್ ಸೋಪ್ ಇದೆ, ಅದು ಅವಾಗ ಸ್ಪ್ರೇ ಮಾಡ್ತಾ ಇರ್ಬೇಕು. ಮತ್ತೆ ನೀವು ಮೊದಲು ಒಂದು ಸಣ್ಣ ಒಂದು ಕೀಟನಾಶಕದಿಂದ ಸ್ಟಾರ್ಟ್ ಮಾಡ್ಬೇಕು. ನೀವು ಮೊದಲೇ ಹಸಿ ಸೈಡೋ ಇಲ್ಲ ಸ್ಪರ್ಣ ಸೈಡೋ ಇಲ್ಲ ಒಂದೇನಾದ್ರೂ ಒಂದು ಸ್ಪ್ರೇ ಮಾಡ್ಬೇಕು, ಆಮೇಲೆ ತಿರುಗಾ ನೀವು ಅದನ್ನೇ ಸ್ಪ್ರೇ ಮಾಡ್ಬೇಕಂತ. ಅಂದ್ರೆ ನಿಮ್ಗೆ ಮೊದಲು ಒಂದು ಈ ನಮ್ಮ ಎಣ್ಣೆ ಏನಿದೆ ಗಂಗೆ ಎಣ್ಣೆ ಅದನ್ನ ಸ್ಪ್ರೇ ಮಾಡ್ಕೊಂಡು ಕಂಟ್ರೋಲ್ ಮಾಡೋದಾದ್ರೆ ಮಾಡ್ಕೊಂತ ಇರ್ಬೋದು. ಒಂದ್ ಸ್ವಲ್ಪ ನಿಮ್ಗೆ ಏನಾದ್ರೂ ಟ್ರಿಪ್ಸ್ ಜಾಸ್ತಿ ಕಂಡ್ರೆ ಈ ಡೈಮೆತಿ ಯಾಕಂತ ಇದನ್ನು ಒಂದು 2 ml ತಂದಿತ್ತು, ಅದು 30 cc. ಆಯ್ತಾ, ಇಮಿಡಾಕ್ಲೋಪ್ರಿಡ್. ಈಗ ಮೊದಲು ಇಮಿಡಾಕ್ಲೋಪ್ರಿಡ್ ಬಂದಾಗ ಒಂದು ಸ್ಟೇ ಮಾಡಿದ್ರೆ ಇಮಿಡಾಕ್ಲೋಪ್ರಿಡ್ ಅಲ್ಲಿ ಹೋಗ್ಬಿಡ್ತಾ ಇತ್ತು, ಈಗ ಇಮಿಡಾಕ್ಲೋಪ್ರಿಡ್ ನಿಮಗೆ ಹೋಗೋದಿಲ್ಲ. ಸೊ ಮತ್ತೆ ಇನ್ನೊಂದು ಏನು ತಪ್ಪು ಮಾಡೋದು ಅಂತಂದ್ರೆ, ಇಮಿಡಾಕ್ಲೋಪ್ರಿಡ್ ಹೊಡಿಯೋದು ಅಂತಂದ್ರೆ ಯಾವಾಗ್ಲೂ ಇಮಿಡಾಕ್ಲೋಪ್ರಿಡೇ ಹೊಡಿತಾ ಇರ್ತಾರೆ ಫಾರ್ಮರ್ಸ್, ಅದು ಕೂಡ ಮಾಡಬಹುದು. ಒಂದ್ಸರಿ ಸಿಟ್ರೋನಿಂದು, ಒಂದ್ಸರಿ ಇಮಿಡಾಕ್ಲೋಪ್ರಿಡ್, ಇನ್ನೊಂದ್ಸರಿ ಸ್ಪೈನೋಸೈಟ್, ಈ ತರ ಚೇಂಜ್ ಮಾಡ್ತಾ ಇದ್ರೆ ಅವಾಗ ಅಲ್ಲಿರುವಂತಹ ಸೀಮೆಕೀಟಗಳು ಕೂಡ ರೆಸಿಸ್ಟೆನ್ಸ್ ಬರೋದಿಲ್ಲ. ಮತ್ತೆ ಅವಾಗವಾಗ ನೀವು ಹೊಂಗೆ ಎಣ್ಣೆ ಹೊತ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಮತ್ತೆ ಸ್ಲಿಪ್ಸ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು ಮೇಲೆ ಕಂಟ್ರೋಲ್ ಮಾಡ್ತೀರಾ. ಈಗ ನೀವು ಮೇಲೆ ಇಮಿಡಾಕ್ಲೋಪ್ರಿಡ್ ಹೊಡೆದ ತಕ್ಷಣ ಏನಾಗುತ್ತೆ, ಆ ಸ್ಲಿಪ್ಸ್ ಕೆಳಗಡೆ ಜಂಪ್ ಮಾಡುತ್ತೆ, ಕೆಳಗಡೆಗೆ ಜಂಪ್ ಮಾಡಿ ಮಣ್ಣಿನಲ್ಲಿ ಹೋಗಿ ಅದು ಮೊಟ್ಟೆ ಇಟ್ಬಿಡುತ್ತೆ. ಸೊ ಮೇಲೆ ನೀವು ಸಾಯಿಸ್ತೀರಾ, ಅದು ಮೊಟ್ಟೆ ಇಟ್ಬಿಟ್ಟು ಅದು ಸತ್ತೋಗುತ್ತೆ, ಆ ಮೊಟ್ಟೆ ತಿರುಗ ಮೇಲೆ ಬರ್ತದೆ. ಅದಕ್ಕೆ ನೀವು ಆವಾಗವಾಗ ನೀವು ಈ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿ ಇರ್ತಾವಲ್ಲ ಹುಳುಗಳು, ಅವುಗಳನ್ನ ಸಾಯಿಸೋದಕ್ಕೆ ನೀವು ಕ್ಲೋರೋಫೈರಫಸ್ ಒಂದು 20 cc 5 ml ಒಂದು ಲೀಟರ್ ಹಾಕಿ ಮಣ್ಣಿಗೆ ಆವಾಗವಾಗ ನೀವು ಡ್ರೆಂಚ್ ಮಾಡಬೇಕಾಗ್ತದೆ. ಅವಾಗ ನೀವು ಒಂದ್ ಸ್ವಲ್ಪ ಈ ಥ್ರಿಪ್ಸ್ ನ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ಅತಿ ಮುಖ್ಯವಾಗಿ ಬರುವಂತ ಒಂದು ಕೀಟಬಾಧೆ ಅಂತಂದ್ರೆ ಇದಕ್ಕೆ ಬಿಳಿನೋಣ, ಅದು ಬೆಮಿಕ್ಕಿ ಅಥವಾ ಬ್ಯಾಸಿ. ಅದು ಬಂತು ಅಂತಂದ್ರೆ ಈ ಎಲೆ ಹಿಂದೆ ಇರೋದ್ರೆ ಅದು ಕುತ್ತು, ಅದು ಮೊಟ್ಟೆ ಸಾವಿರಾರು ಮೊಟ್ಟೆ ಇರುತ್ತೆ, ಒಂದು ಎಲೆಯಲ್ಲಿ ಒಂದು ಸಾವಿರಾರು ಮೊಟ್ಟೆ ಇರುತ್ತೆ. ಮೊಟ್ಟೆ ಇಟ್ಟ ತಕ್ಷಣ ಹುಳುಗಳು ಬರುತ್ತೆ, ಆಮೇಲೆ ಅಲ್ಲಿ ಅದಕ್ಕೆ ರಸ ಈರ್ತಾ ಇರ್ತವೆ, ಮತ್ತೆ ಅಲ್ಲಿ ಎಲೆಯಲ್ಲಿ ಏನಾಗ್ತದೆ, ಒಂದು ಫಂಗಸ್ ಬೆಳೆದ್ಬಿಡುತ್ತೆ, ಸೂಟಿ ಮೋಲ್ಡ್ ಅಂತ. ಆ ಸೂಟಿ ಮೋಲ್ಡ್ ಬೆಳೆದು ಒಂದು ಎಲ್ಲ ಎಲೆಗಳು ಕಪ್ಪಗಾಗಿ ಅವರು ಸಾಯಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕೂಡ ಬಿಳಿ ನೊಣ ಏನಿದ್ರೆ ವೈಟ್ ಫ್ಲೈ ಬಹಳ ಕಷ್ಟ ಮತ್ತೆ ಇದನ್ನ ಕಂಟ್ರೋಲ್ ಮಾಡೋದು. ಇದಕ್ಕೆ ಕೀಟ ನಿರೋಧಕ ಪರದೆಗಳು ಏನಿದೆ ಎಲ್ಲೋ ಅಂದ್ರೆ ಅರಿಶಿನದ ಕಲರ್ದು ಕೀಟ ನಿರೋಧಕ, ಇದಕ್ಕೆ ಸ್ವಲ್ಪ ಗಮ್ ಹಾಕಿ ಅಲ್ಲಲ್ಲಲ್ಲಿ ಕಟ್ಟಿದ್ರೆ ಕಟ್ಬಿಟ್ಟು ಅವಾಗವಾಗ ನೀವು ಗಿಡನ ಅಲ್ಲಾಡಿಸ್ತಾ ಇದ್ರೆ ಬಿಳಿ ನೊಣಗಳು ಅದ್ರ ಮೇಲೆ ಕುತ್ಕೊಳ್ತವೆ, ಅದು ಸಾಯುತ್ತೆ. ಸೊ ಅದೊಂದು ಮಾಡಬೇಕು. ಆವಾಗ ನೀವು ಅಸಿಫೆಕ್ಟ್ ಹೊಡೆದಿದ್ದಾದ್ರೆ ಡೈಕ್ಲೋಫೆರಫಾಸ್, ಇವೆರಡೂ ಸ್ವಲ್ಪ ಇದು ಕಂಟ್ರೋಲ್ ಮಾಡುತ್ತೆ. ಆದ್ರೆ ಇದು ಕೂಡ ನನ್ನ ಅನುಭವದ ಪ್ರಕಾರ ಒಂದ್ಸರಿ ವೈಫೈ ಒಳಗಡೆ ಬಂದಿದ್ದೆ ಆದ್ರೆ ಹಸಿರು ಮನೆಯಲ್ಲಿ ಮತ್ತೆ ನಿಮ್ಗೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದೆ. ಈಗ ಒಂದೇ ಒಂದು ಇನ್ನೊಂದು ಏನಂತಂದ್ರೆ ರೋಗ, ರೋಗದಲ್ಲಿ ಇದರಲ್ಲಿ ಸ್ವಲ್ಪ ಒಂದು ಸೊರಗು ರೋಗಗಳು ಜಾಸ್ತಿ ಇದೆ, ಅದರಿಂದ ನೀರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ರೈಸ್ ಬೆಡ್ ನೀರು ಕಡಿಮೆ ಮಾಡ್ಕೊಂಡಿದ್ರೆ ಅಂದ್ರೆ ನಿಮ್ಗೆ ಜರ್ಬರ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಗೆ ಏನಾದ್ರೂ ಬೇರೆ ವಿಷಯಗಳು ಇದ್ರ ಬಗ್ಗೆ ಬೇಕು ಅಂತಂದ್ರೆ ನನ್ನ ಟೆಲಿಫೋನ್ ನಂಬರ್ ಕೊಡ್ಲ ಕೃಷಿಮೂರ್ತಿ ಅವರು? ಖಂಡಿತವಾಗೂ ಹೇಳಿ ಸರ್, ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ. ನನ್ನ ನಂಬರ್ ನೀವು ಬರ್ಕೋಬಹುದು, 9902522229. ಇನ್ನೊಮ್ಮೆ 4 × 2 2 ಬರುತ್ತೆ, ಇನ್ನೊಮ್ಮೆ ಹೇಳ್ತೀನಿ, 9902522229. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9902 ಆಮೇಲೆ 2229. ಒಳ್ಳೇದು ಅಶ್ವಥ್ ಅಂತ ನೀವು ನಮಗೆ ಫೋನ್ ಮಾಡಿದ್ದಾರೆ, ನೀವು ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ. ಒಳ್ಳೇದು ಡಾಕ್ಟರ್ ಅಶ್ವಥ್ ಅವರ, ಇದುವರೆಗೂ ಹಸಿರು ಮನೆಯಲ್ಲಿ ಜರ್ಬೆರ ಹೂವಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜರ್ಬೆರ ಹೂವಿನ ಬೇಸಾಯದ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಸಿ ಅಶ್ವಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.